ಬ್ರಾಂಚ್ಗಳು ಬರಲಿಕ್ಕೆ ಶುರು ಆಗ್ತದೆ. ಹೀಗೆ ಹರಡಿಸ್ತಾ ಹೋದಾಗ ನಮ್ಗೆ ಜಾಗದ ಅಭಾವಕ್ಕೂ ಆಗ್ತದೆ. ಆಮೇಲೆ ಸೈಂಟಿಸ್ಟ್ಗಳು ಏನ್ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಮೊದಲನೆಯ ಜನರೇಷನ್ನಿನ ಗಿಡದ ಮೊದಲಿನ ಬ್ರಾಂಚ್ ಅಲ್ಲಿ ಸಂಪೂರ್ಣವಾಗಿ ಒಂದು ಗಂಡು ಬಿಡುದು ಅಂತೇಳಿ ಕಂಡುಹಿಡಿದಿದ್ದಾರೆ. ನಂತರದ ಬ್ರಾಂಚ್ಗಳಲ್ಲಿ 70% ಗಂಡು, ಆಮೇಲೆ ಉಳಿದದ್ದು ಹೆಣ್ಣು ಹೂಗಳು ಬರ್ತದೆ ಅಂತ ಕಂಡುಹಿಡಿದಿದ್ದಾರೆ. ಈಗ ನಾವು ಬ್ರಾಂಚಸ್ ಅನ್ನ ಕಟ್ ಮಾಡಿ ಆಗುವಾಗ, ಒಂದು 2-3 ಸಲ ಕಟ್ ಮಾಡಿ ಆಗುವಾಗ ಅದೇನಾಗ್ತದೆ, ಅದೇ 12 ಎಲೆ ಬಂದಾಗ ಮತ್ತೆ ಕಟ್ ಮಾಡುದು ಅಂತ. ಹಾಗೆ ಬಂದಾಗ ಮಾಡಿದಾಗ ಅದರಲ್ಲಿ ಏನಾಗ್ತದೆ, ನಿಮಗೆ ಒಂದು ಉತ್ತಮ ಅನುಕೂಲತೆ ಬರ್ತದೆ. ಅಂದ್ರೆ 40 ಗಂಡು 60 ಹೆಣ್ಣು ಹೂ ಬರ್ತದೆ ಅಂತೇಳಿ ಅವರ ಲೆಕ್ಕಾಚಾರ. ಅದನ್ನು ನಾನು ಗಮನಿಸಿದ್ದೇನೆ ಕೂಡ, ಮಾಡಿ ನೋಡಿದ್ದೇನೆ, ಅದರಲ್ಲಿ ಬರ್ತದೆ. ಪಾಲಿನೇಷನ್ ಸುಲಭ ಆಗ್ಲಿಕ್ಕೆ ನಾವು ಜೇನುನೊಣಗಳನ್ನ ಸಾಕುದೇ ಒಳ್ಳೇದು. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಹ್ಯಾಂಡ್ ಪಾಲಿನೇಷನ್ ಮಾಡಬಹುದು. ಹ್ಯಾಂಡ್ ಪಾಲಿನೇಷನ್ ಮಾಡ್ಲಿಕ್ಕೆ ಗಂಡು ಹೂವಿನ ಪರಾಗವನ್ನ ತೆಗೆದು ಹೆಣ್ಣು ಹೂವಿನ ಪರಾಗ ರೇಣುವಿನ ಮೇಲೆ ನಾವು ಬೆಳಗಿನ ಹೊತ್ತಿನಲ್ಲಿ ಉದುರಿಸಬೇಕು. ಅಷ್ಟೊತ್ತಿಗೆ ಅದು ಪಾಲಿನೇಷನ್ ಆಗ್ತದೆ. ಆದ್ರೆ ಕೆಲವು ಸೊರೆ ಬಳ್ಳಿ ಅಂತೇಳಿ ಹೇಳಿದ್ರೆ ಸಾಯಂಕಾಲ ಹೊತ್ತಿಗೆ ಹೂ ಅರಳ್ತದೆ, ಅಷ್ಟೊತ್ತಿಗೆ ನಾವು ಮಾಡ್ಬೇಕಾಗ್ತದೆ. ಅದೇ ಎಲ್ಲಾ ಕೆಲಸಗಳನ್ನು ಮಾಡುವಾಗ ನಮ್ಮ ದಿನ ಇಡೀ ಎಂಗೇಜ್ ಆಗಿರ್ತದೆ, ಆಗ ನಮ್ಮ ಮನಸ್ಸು ಕೂಡ ಉಲ್ಲಾಸದಾಯಕವಾಗಿರ್ತದೆ. ಅದರಿಂದಾಗಿ ನಮ್ಗೆ ತುಂಬಾ ಖುಷಿ ಕೊಡ್ತದೆ. ನಾವು ಡಾಕ್ಟರ್ ಹತ್ರ ಹೋಗುವ ಬದಲು ಟೆರೇಸಿಗೆ ಹೋದ್ರೆ ಎಲ್ಲ ಆಲ್ ಇನ್ ಒನ್ ಆಗಿರುತ್ತದೆ. ಈಗ ತರಕಾರಿಗಳನ್ನೆಲ್ಲ ಮಾಡ್ತೇವಲ್ಲ, ಇದರಲ್ಲಿ ಸುಲಭವಾಗಿ ಮಾಡುವಂತ ತರಕಾರಿಗಳು ಯಾವ್ದು? ಸುಲಭವಾಗಿ ಅಂತ ಹೇಳಿದ್ರೆ, ಈಗ ಮೊದಲಿಗೆ ನಾವು ಅಂದ್ರೆ ಹೆಚ್ಚು ಪರಿಶ್ರಮ ವಹಿಸದೆ ಮೊದಲಿಗೆ ಆರಂಭಿಸುವಂತವರು ತುಂಬಾ ಸುಲಭವಾಗಿ ನೀವು ತರಕಾರಿಯನ್ನು ಆರಂಭದಲ್ಲಿ ಮಾಡ್ಬೇಕು ಅಂತೇಳಿ ಆದ್ರೆ, ಅದು ಹಸಿರು ತರಕಾರಿಗಳು. ಹಸಿರೆಲ್ಲ ತರಕಾರಿಗಳನ್ನು ಮಾಡಿದ್ರೆ ನಮಗೂ ಒಳ್ಳೇದಾಗ್ತದೆ, ಆಮೇಲೆ ತುಂಬಾ ಸುಲಭವಾಗಿ ಬೇಗನೆ ಈಲ್ಡ್ ಕೈಗೆ ಬರ್ತದೆ, ಫಸಲು ಬರ್ತದೆ. ಈ ಫಸಲನ್ನು ನಮ್ಗೆ ಕೊಯ್ದಾಗ ಸ್ವಲ್ಪ ಧೈರ್ಯ ಕೂಡ ಬರ್ತದೆ, ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ನಮ್ಗೆ ಒಂದು ಶಕ್ತಿದಾಯಕವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಆದ್ರಿಂದ ನಾವು ಅದನ್ನು ಮಾಡುದು ಅತಿ ಉತ್ತಮ, ಹಸಿರು ತರಕಾರಿಗಳನ್ನು. ಈಗ ತರಕಾರಿ ಬೀಜಗಳನ್ನು ನಾಟಿ ಮಾಡಿ ಆದ್ಮೇಲೆ ಎಷ್ಟು ಸಮಯ ತಗಲ್ತದೆ ನಮಗೆ ಈ ಫಸಲು ತೆಗಿಲಿಕ್ಕೆ? ಅದು ಈಗ ಒಂದು ಬೀಜ ಬಿತ್ತನೆ ಮಾಡಿ 2 ಬೇಕಾಗ್ತದೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಸೌತೆಗೆ 2 ಬೇಕಾಗುದಿಲ್ಲ, 21 ದಿವಸ ನಂತರ ಅದು ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ. ಅದು ಎಲ್ಲ ತರಕಾರಿಗಳಲ್ಲೂ ಕೂಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವ್ಯತ್ಯಾಸ ಇರ್ತದೆ. ಹಸಿರು ತರಕಾರಿಯನ್ನ 2 ನೀವು ಕಿತ್ತು ಉಪಯೋಗಿಸ್ಲಿಕ್ಕೆ ಶುರು ಮಾಡಬಹುದು. ಹಾಗೆ ಅಂತ ಹೇಳಿ ನೀವು ಬೇರೆ ಈ ಚೀನಿಕಾಯಿ ಎಲ್ಲ 2 ಆದ್ರೂ ಬೇಕಾಗ್ತದೆ, ಅಲಸಂಡೆಗೆ ಎಲ್ಲ 2 ಬೇಕಾಗ್ತದೆ. ಅದ ಹರಡಿ 45 ದಿವಸದಲ್ಲಿ ಹೂ ಬರ್ಲಿಕ್ಕೆ ಶುರುವಾಗ್ತದೆ, 2 ಆಗ್ತದೆ ಫಸಲು ಬರ್ಲಿಕ್ಕೆ ಆಗುವಾಗ. ಆ ತರದ ವ್ಯತ್ಯಾಸ ಇರ್ತದೆ. ಯಾವುದು ಕೂಡ ಇಂತಿಷ್ಟೇ ದಿನದಲ್ಲಿ ಅಂತಲ್ಲ, ಆದ್ರೆ ಸಹ ಅದಕ್ಕೊಂದು ಪ್ರಮಾಣ ಅಂತ ಇರ್ತದೆ. 4 ಅಲಸಂಡೆ ಎಲ್ಲ ಫಸಲು ಬಂದು ಮುಗ್ದಾಗಿರ್ತದೆ. ಅದ್ರ ಜೀವಿತಾವಧಿ 4-6 4 ಕಳೆದ್ಮೇಲೆ ಅದರ ಫಲ ಬರುವ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಆದ್ರೆ ಈ ಚೀನಿಕಾಯಿಯಲ್ಲೆಲ್ಲ ನಾವು ಹಾಗಲ್ಲ, ಅದು ಒಂದು ಸೀಸನ್ ಫುಲ್ ಇರ್ತದೆ. ಒಂದು ಸೀಸನ್ ಅಂತ ಹೇಳಿದ್ರೆ ಚಳಿಗಾಲ ಅಂತ ಹೇಳಿದ್ರೆ ಚಳಿಗಾಲ ಫುಲ್ ಇರ್ತದೆ. ಅದು ಬೇಸಿಗೆ ಕಾಲಕ್ಕೆ ಎಕ್ಸ್ಟೆಂಡ್ ಆಗುದಿಲ್ಲ, ಆದ್ರೆ ಎಕ್ಸ್ಟೆಂಡ್ ಆಗ್ಬೇಕು ಅಂತ ಆದ್ರೆ ನೀವು ನೆಲದಲ್ಲಿ ಮಾಡಿದ್ರೆ ಆಗ್ತದೆ. ನೆಲದಲ್ಲಿ ಮಾಡಿದ್ರೆ ನಿಮಗೆ 6 ಆರಾಮದಲ್ಲಿ ಫಸಲು ಬರ್ತಾ ಇರ್ತದೆ. ಆಗಾಗ ಅದಕ್ಕೆ ಮೇಲ್ಗೊಬ್ಬರಗಳನ್ನ ಕೊಡ್ತಾ ಇರ್ಬೇಕು. ಇನ್ನೊಂದು ಕಿಚನ್ ವೇಸ್ಟ್. ನಮ್ಮ ಈ ಸಿಟಿಗಳಲ್ಲಿ ಕಿಚನ್ ವೇಸ್ಟ್ ಇದು ದೊಡ್ಡ ಸಮಸ್ಯೆ. ಕಿಚನ್ ವೇಸ್ಟಿನ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದು ಅಂತ ಹೇಳಿದ್ರೆ, ನಮ್ಮ ಕಿಚನ್ ವೇಸ್ಟ್ ಅನ್ನ ಕಿಚನ್ ಅಲ್ಲಿ ಊಟ ಮಾಡಿ ಉಳ್ದದನ್ನೆಲ್ಲವನ್ನು ಕೂಡ ನಾವು ಇಟ್ಕೊಳ್ಬೇಕು. ಅದು ಹೇಗೆ ಇಟ್ಕೊಳ್ಬೇಕಂತ ಹೇಳಿದ್ರೆ, ಗೊಬ್ಬರ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೇವೆ. ನಾವಲ್ಲ, ಆಕ್ಚುಲಿ ಆಂಗ್ಲರು ಎಸ್ಪೆಷಲಿ ಹೇಳುದು ಬ್ಲ್ಯಾಕ್ ಗೋಲ್ಡ್, ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತಾರೆ. ಏನಪ್ಪ ಇದು ಎಲ್ಲದಕ್ಕೂ ಗೋಲ್ಡ್ ಗೋಲ್ಡ್ ಅಂತ ಹೇಳ್ತಾರೆ ಅಂತೇಳಿ, ಇದಕ್ಕೂ ಅವರು ಗೋಲ್ಡ್ ಅಂತಲೇ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಈ ಬ್ಲ್ಯಾಕ್ ಗೋಲ್ಡ್ ಅನ್ನ ತಯಾರು ಮಾಡುದು ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ಗೊಬ್ಬರ ಅದು ಅದು ಅತ್ಯುತ್ತಮವಾದ ಗೊಬ್ಬರ. ಇದನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈ ಕಿಚನ್ ಅಲ್ಲಿ ತಯಾರಾಗುವ ಎಲ್ಲಾ ವೇಸ್ಟ್ ಗಳನ್ನು ನಾವು ಪ್ಲಾಸ್ಟಿಕ್ ಅಥವಾ ಕರಗದ ವಸ್ತುಗಳಿರ್ತದಲ್ಲ ಅನ್ಸಾಲಿಬಲ್ ಮೆಟೀರಿಯಲ್, ಇದನ್ನು ಬಿಟ್ಟು ಉಳಿದದನ್ನೆಲ್ಲ ಎಲ್ಲಾ ಸಾಲಿಬಲ್ ಅನ್ನು ಅದರಲ್ಲಿ ಹಾಕ್ಬೋದು. ಹಾಕಿ ಅದರ ಟೀ ಕಂಪೋಸ್ಟ್ ಮಾಡಬಹುದು. ಅದರ ಟೀ ಅನ್ನ ತೆಗೆದು ಸ್ಪ್ರೇ ಮಾಡಬಹುದು, ನೀರ್ ಮಾಡಿ 1:10 ratio ನೀರ್ ಮಾಡಿ ಸ್ಪ್ರೇ ಮಾಡಬಹುದು. ಆಮೇಲೆ 45 ದಿನಗಳಲ್ಲಿ ಉತ್ತಮವಾದ ಗೊಬ್ಬರ ತಯಾರಾಗ್ತದೆ. ಆ ಗೊಬ್ಬರವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಳೆ ಮಣ್ಣಿಗೆ ಸೇರಿಸಿ ಮಿಶ್ರಣ ಮಾಡಿ ಹಾಕಬೇಕು. ಈ ಡೈರೆಕ್ಟ್ ಹಾಕಿದ್ರೆ ಕರಟಿ ಹೋಗ್ತದೆ, ಅದರಿಂದ ಜಾಗೃತೆಯಾಗಿ. ಇದು ನೀರಿನಲ್ಲಿ ಕಲ್ಲಡಿಸಿ ಹಾಕುವಂತದ್ದಲ್ಲ, ನೀರಿನಲ್ಲಿ ಅದು ಈಗ ನಾವು ಗೊಬ್ಬರ ತಯಾರಿಕೆ ಅದೊಂದು ದೊಡ್ಡ ಒಂದು ನೀವು ಬೇರೆ ಎಲ್ಲ ಕೆಮಿಕಲ್ ಇದರಲ್ಲಿ ಹೇಗೆ ಇರುವ ಒಂದು ದೊಡ್ಡ ಸಬ್ಜೆಕ್ಟ್ಗಳು ಉಂಟ ಹಾಗೆ ಇದರಲ್ಲಿ ಸಹ ಒಂದು ದೊಡ್ಡ ಸಬ್ಜೆಕ್ಟ್, ಅದು ಗೊಬ್ಬರವೇ ಒಂದು ಸಬ್ಜೆಕ್ಟ್. ಅದನ್ನ ಮಾಡುವಂತದ್ದೇ ಒಂದು ಟೆಕ್ನಿಕ್, ಅದನ್ನು ವಿಧಾನ ಇದೆ. ಆ ವಿಧಾನದಲ್ಲಿಯೇ ಮಾಡಿದ್ರೆ ಅದರಲ್ಲಿ ಒಂದು ಟೀ ತಯಾರಾಗ್ತದೆ, ಅಂದ್ರೆ ಒಂದು ಡಿಕಾಕ್ಷನ್ ತಯಾರಾಗ್ತದೆ. ಆ ಡಿಕಾಕ್ಷನ್ ಅನ್ನು ನೀವು ಸ್ಪ್ರೇ ಮಾಡಬಹುದು, ಅದಕ್ಕೆ ವಾಸನೆ ಇರುವುದಿಲ್ಲ, ಬಣ್ಣ ಮಾತ್ರ ಕಪ್ಪಿರ್ತದೆ. ಈ ಡಿಕಾಕ್ಷನ್ ಟೀ ಡಿಕಾಕ್ಷನ್ ಅಂತ ಹೇಳಿದಲ್ಲ, ಟೀ ಡಿಕಾಕ್ಷನ್ ಅಲ್ಲ ಅದು, ಅದು ಇದರಲ್ಲಿ ಬರುವಂತ ಎಕ್ಸ್ಟ್ರಾಕ್ಟ್ ನೀರು, ವೇಸ್ಟ್ ನೀರು. ವೇಸ್ಟ್ ನೀರನ್ನ ನಾವು ಒಂದು ಪ್ರಮಾಣದ ವೇಸ್ಟ್ ಅನ್ನು ನೀರನ್ನು 10 ಪ್ರಮಾಣದ ನೀರಿಗೆ ಹಾಕಿ ಬಾಟಲ್ನಲ್ಲಿ ಹಾಕಿ ಸ್ಪ್ರೇ ಮಾಡಬಹುದು, ಇಲ್ಲದಿದ್ರೆ ಬಕೆಟ್ ನಲ್ಲಿ ತುಂಬಿಸಿ ತಗೊಂಡೋಗಿ ಎಲೆಗಳಿಗೂ ಹಾಕಬಹುದು, ಅದರ ಬುಡಕ್ಕೆ ಸಹ ಎರಿಬಹುದು. ಈಗ ತರಕಾರಿ ಎಲ್ಲ ಮಾಡಿದ ನಂತರ ನಾವೀಗ ಮುಂದಿನ ಹಂತಕ್ಕೆ ಕೃಷಿಯನ್ನು ಮುಂದೆ ಮಾಡಬೇಕು ಅಂತಾದ್ರೆ ಈಗ ಬೀಜಗಳು ಪುನಃ ನಮಗೆ ಬೇಕಾಗ್ತದೆ, ಅಗತ್ಯ ಇರ್ತದೆ. ಹಾಗಿದ್ರೆ ಬೀಜಗಳನ್ನ ನಾವು ಸಂಗ್ರಹಿಸಿ ಇಡುವಂತದ್ದು ಅಂದ್ರೆ ಯಾವ ರೀತಿಯ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು ಗಿಡಗಳಿಂದ? ಈಗ ಗಿಡಗಳಿಂದ ಅದೇ ಗಿಡಗಳಿಂದ ನಾವು ಬೀಜಗಳನ್ನ ಪಡಿಲಿಕ್ಕೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ನೋಡಿ ನಾನು ಹೇಳಿದ್ದೇನೆ, ಬೆಡ್ ಮಾಡಿ ಅದರಲ್ಲಿ ಬೀಜ ಹಾಕಿ ಹೇಗೆ ಅದನ್ನ ಕಾಪಾಡಿಕೊಂಡು ಗಿಡ ಬೆಳೆಸಿ ಎಲ್ಲ ಆಯ್ತು, ಕಟ್ ಮಾಡಿ ಅದರ ಮಧ್ಯ ಮಧ್ಯದಿಂದ ಹಸಿರು ಗಿಡಗಳನ್ನೆಲ್ಲ ತೆಗಿಬೇಕು, ದಪ್ಪ ಇರುವ ಗಿಡಗಳಿಂದ ಕೆಲವು ಗಿಡಗಳನ್ನೆಲ್ಲ ತೆಗಿಬೇಕು. ಕೊನೆ ಕೊನೆಗೆ ಆಗುವಾಗ ನಿಮಗೆ ಒಂದೊಂದು ಗಿಡಗಳೇ ಉಳಿತದಲ್ಲ, ಅದರಿಂದ ನೀವು ಒಂದು 3-4 ಗಿಡ ಹಾಗೆ ಉಳಿಸಿ ಬೀಜಕ್ಕೋಸ್ಕರ ಅದನ್ನು ಇಟ್ಟು ಬಿಡ್ಬೇಕು. ಬೆಡ್ಡಿನಲ್ಲೇ ಇಡಬಹುದು, ಇಲ್ಲದಿದ್ರೆ ಬೇರೆ ನೆಟ್ ಆದ್ರೂ ಮಾಡಬಹುದು. ನಿಮ್ಗೆ ಈಗ ಬೇರೆ ಜಾಗ ಇಲ್ಲ ಅಂತ ಆದ್ರೆ ಬೆಡ್ಡಿನಲ್ಲೇ ಇಡಬಹುದು, ಆಯ್ತಾ? ಆಗ ಅದು ಹೂ ಬರ್ಲಿಕ್ಕೆ ಶುರುವಾಗ್ತದೆ. ತುಂಬಾ ಚಳಿ ಬಿದ್ದು ಕೊನೆಯ ಹಂತಕ್ಕಾಗುವ ಚಳಿ ಮುಗಿಲಿಕ್ಕಾಗುವಾಗ ಅದು ಹೂ ಬಿಡ್ಲಿಕ್ಕೆ ಶುರುವಾಗ್ತದೆ. ಆ ಹೂ ಬಿಡ್ಲಿಕ್ಕೆ ಶುರುವಾದದ್ದನ್ನು ಹಾಗೆ ಬಿಟ್ರೆ ನಿಮ್ಗೆ ಮುಂದಿನ ಸೀಸನ್ಗೆ ಇನ್ನೊಮ್ಮೆ ಹಾಕ್ಲಿಕ್ಕೆ ಉಪಯೋಗಕ್ಕೆ ಬರ್ತದೆ ಅದೇ ಬೀಜಗಳು. ಹೇಗಂತ ಹೇಳಿದ್ರೆ ಅದನ್ನ ಜಾಗೃತೆಯಾಗಿ ಇಟ್ಟು ಅದ್ರ ಎಲೆಗಳನ್ನು ಮಾತ್ರ ಉಪಯೋಗಿಸಬಹುದು ನೀವು, ಅದೇನು ತೊಂದರೆ ಇಲ್ಲ. ಅದರಿಂದ ತೆಗೆದು ಬೀಜಗಳನ್ನ ಸಂಗ್ರಹಣೆ ಮಾಡಿ ಮುಂದಿನ ಹಂತಕ್ಕೆ ತಕೊಂಡೋಗ್ಬಹುದು. ಅಂದ್ರೆ ನೀವು ಬೀಜ ಸಂಗ್ರಹಣೆ ಮಾಡಬಹುದು, ಆ ಬೀಜಗಳಿಂದ ಇದ್ ಮಾಡಬಹುದು. ಹಾಗೆ ಬೇರೆ ತರಕಾರಿಗಳು, ಬೇರೆ ತರಕಾರಿಗಳಲ್ಲಿ ಹೇಗೆ, ಈಗ ಉದಾಹರಣೆಗೆ ಬೆಂಡೆ, ಬೆಂಡೆಯಲ್ಲಿ 2ನೇ ಅಥವಾ 3ನೇ ಕೋಡನ್ನು ಅಥವಾ ಕಾಯಿಯನ್ನು ಹಾಗೆ ಕಟ್ಟಿ ಇಟ್ಟು ಅದನ್ನ ನೀವು ಸಂಗ್ರಹಣೆ ಮಾಡೋದು ಒಳ್ಳೇದು ಬೀಜಕ್ಕೆ. ಹಾಗೆ ಬಳ್ಳಿ ತರಕಾರಿ, ಬಳ್ಳಿ ತರಕಾರಿಯಲ್ಲಿಯೂ 1ನೇ ಕಾಯಿಯಲ್ಲ 2ನೇ ಅಥವಾ 3ನೇ ತರಕಾರಿಯನ್ನ ನೀವು ಬೀಜ ಸಂಗ್ರಹಣೆಗೆ ಒಂದು ಇಟ್ಕೊಳ್ಳುವುದು ಯೋಗ್ಯವಾದಂತದ್ದು. ಹೌದು, ಆ ಬೀಜ ಸಂಗ್ರಹಣೆಗೆ ಇಟ್ಟದ್ದನ್ನು ನೀವು ಪಕ್ಕನೆ ಕೊಯ್ದು ಹೋಯ್ತು ಅಂತೇಳಿ ಯೋಚನೆ ಮಾಡಬೇಡಿ. ಅದನ್ನು ಒಂದು ಬಳ್ಳಿ ಕಟ್ಟಿ ಇಟ್ಟರೆ ಮಾರ್ಕ್ ಮಾಡುವ ಒಂದು ಅಭ್ಯಾಸ ಕೂಡ ನೀವು ಆವಾಗಲೇ ಶುರು ಮಾಡಬೇಕು. ಆಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಓ ಇದು ಬೀಜಕ್ಕೆ ಇಟ್ಟಿದ್ದೇನೆ ಅಂತೇಳಿ ಗೊತ್ತಾಗ್ತದೆ. ಅದನ್ನು ನಾವು ಆರಾಮದಲ್ಲಿ ನೋಟ್ ಮಾಡಿ ಇಟ್ಕೊಂಡ್ರೆ ಅದನ್ನ ಕಟ್ಟಿ ಇಟ್ಟಿರೋದನ್ನ ಕೊನೆಗೆ ಒಳ್ಳೆ ಪಕ್ವ ಆಗ್ಬೇಕು. ಪಕ್ವ ಆಗದೆ ಹಣ್ಣಾಗದೆ ಇರುವಂತದ್ದನ್ನು ನೀವು ಯಾವತ್ತೂ ತೆಗಿಬಾರ್ದು. ತುಂಬಾ ಉತ್ತಮವಾದ ಹಣ್ಣಾದಂತದ್ದನ್ನು ಕತ್ತರಿಸಿ ಇಟ್ಟರೆ ಉತ್ತಮ. ಈಗ ಬೀಜ ಸಂಸ್ಕರಣೆ ಮಾಡ್ಲಿಕ್ಕೆ ಯಾವ ರೀತಿ ನಾವು ಮಾಡುವಂತದ್ದು ಅಂದ್ರೆ, ಈಗ ಬಿಸಿಲು ಇಲ್ಲದಿರುವಾಗ ಅದು ಹಾಳಾಗಿ ಹೋಗುವಂತ ಸಾಧ್ಯತೆಗಳಿರ್ತಾವಲ್ಲ, ಮನೆ ಒಳಗಡೆ ನಾವು ಯಾವ ರೀತಿ ತೆಗೆದು ಇಟ್ಕೊಳ್ಬಹುದು ಅಂದ್ರೆ ಫ್ರಿಡ್ಜ್ನೊಳಗೆಲ್ಲ ಇಟ್ಕೊಳ್ಬಹುದಾ? ಅಥವಾ ಈಗ ಬೀಜವನ್ನು ನಾವು ಮೊದಲಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ,

18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಪೊಲೀಸ್ ಮಿಸ್ ಸೀಮಾ? ಹೌದು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಯಾಕೆ ಅಂದ್ರೆ ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ. ಡಿಜಿಟಲ್ ಅರೆಸ್ಟ್? 1,00,000 ಕೊಡಿ, ಬಚಾವ್ ಆಗ್ತೀರಾ. ಅಷ್ಟೊಂದ್ ಹಣ? ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ. ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ಹಲೋ ಮಮ್ಮ. ಹಾಯ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೇಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ್ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ ಹಾಥ್ ಬಢಾ ಕೇ ತೋ ದೇಖೋ ರತನ್ ಕರ್ಕೇ ತೋ ದೇಖೋ ಬುಜ್ತೀ ಜೀವನ್ ಕಿಲೋ ಕೋ ರಕ್ತದಾನ್ ಸೇ ಜಲಾ ಕೇ ತೋ ದೇಖೋ. ರಕ್ತದಾನ ಮಹಾದಾನ್, ಆಪ್ಕಾ ಏಕ್ ಯೂನಿಟ್ ಬ್ಲಡ್ 3 ಜಿಂದಗಿಯಾಂ ಬಚಾ ಸಕ್ತಾ ಹೇ. ಆಯೇ ಹಮ್ ರಕ್ತದಾನ್ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ್ ಕರೇ. ರಕ್ತದಾನ ಸೇವಾ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ, ಸ್ವಾಸ್ಥ್ಯ ಎಂ ಪರಿವಾರ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರ ಜನಹಿತ್ ಮೇ ಜಾರಿ. ಸ್ವಾಮಿ ಕೊರಗಜ್ಜನ ಸಾನ್ನಿಧ್ಯ ಭಟ್ರಕುಮೇರು ಪದವಿನಂಗಡಿಯಲ್ಲಿ December 7 ಭಾನುವಾರದಂದು ಸಂಜೆ 4 ಗಂಟೆಯಿಂದ ವಾರ್ಷಿಕ ಕೋಲ ಸೇವೆ ನಡೆಯಲಿದೆ. ಭಗವದ್ ಭಕ್ತರಿಗಾಗಿ ಸಾನ್ನಿಧ್ಯದಲ್ಲಿ ಪ್ರತಿ ತಿಂಗಳ ಮೊದಲ ಭಾನುವಾರ ಬೆಳಿಗ್ಗೆ ಕೋಲ ಸೇವೆ, ದರ್ಶನ ಸೇವೆ, ನಂತರ ಹರಿನಾಮ ಸಂಕೀರ್ತನೆ, ಅನಂತರ ಅಗೆಲು ಸೇವೆ ನಡೆಯುತ್ತದೆ. ಪ್ರತಿ ಶನಿವಾರದಂದು ಸಂಜೆ ಭಜನೆ ಮತ್ತು ಪೂಜೆ, ವಾರದಲ್ಲಿ 3 ಸಲ ಪ್ರಶ್ನಾ ಚಿಂತನೆಯೂ ಇದೆ. ಬನ್ನಿ ಸ್ವಾಮಿ ಕೊರಗತನೆಯ ಸಾನ್ನಿಧ್ಯ ಭಟ್ರಕುಮೇರು ಪದವಿನಂಗಡಿಗೆ. ಕೊರಗಜ್ಜನ ಕೃಪೆಗೆ ಪಾತ್ರರಾಗಿ ಎಂದು ಸರ್ವರನ್ನು ಆದರದಿಂದ ಸ್ವಾಗತಿಸುವ ಕ್ಷೇತ್ರದ ಯಜಮಾನರಾದ ಭಾಸ್ಕರ ಬಂಗೇರ. ಮೊಬೈಲ್ ಸಂಖ್ಯೆ 9632661267. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 53,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000-21,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000-35,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500-6,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,500-7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 5,800-6,500 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲಿಗೆ 7,000-8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ವಿದ್ಯಾಭೂಷಣರು ಹಾಡಿರುವ ಪುರಂದರದಾಸರ ಒಂದು ಕೀರ್ತನೆ. ಶ್ರೀ ಮಹಾಲಕ್ಷ್ಮೀ ಪಾಲಿಸೆ ಎನ್ನ, ಶ್ರೀ ಮಹಾಲಕ್ಷ್ಮೀ ಪಾಲಿಸೆ ಎನ್ನನು ಪಾಲಾಬ್ಧಿ ಸಂಜಾತೆ ಲಲಿತಾಂಗಿ ಪಾಲಿಸೆ ಎನ್ನನು ಗಂಗಳೆ ದೇವಿ ಪಾಲಿಸೆ ಎನ್ನ ಶ್ರೀ ಮಹಾಲಕ್ಷ್ಮೀ, ಪಾಲಿಸೆ ಎನ್ನ ಶ್ರೀ ಮಹಾಲಕ್ಷ್ಮೀ. ಸರ್ವಾಧಾರೆ ಗುಣಪೂರ್ಣೆ ಪಾಲಿಸೆ ಎನ್ನ ಶ್ರೀ ಮಹಾಲಕ್ಷ್ಮೀ, ಪಾಲಿಸೆ ಎನ್ನ ಶ್ರೀ ಮಹಾಲಕ್ಷ್ಮೀ.